ಬಗ್ಗೆ ತಿಳ್ಕೊಬೇಕಪ್ಪ. ಕೃತಿ ಅಂದ್ರೆ ಏನು? ಎಲ್ಲವನ್ನು ನಿರ್ಮಾಣ ಮಾಡ್ತಕ್ಕ ಸರ್ವಕರ್ತ ಭಗವಂತನೇ ಕೃತಿಸು ಅಲ್ಲಿ ಹೋಗು. ಕೃತಿಯಿಂದ ನಿಶ್ಚಯ ತಿಳ್ಕೊಬೇಕು. ಆಮೇಲೆ ಆಯ್ತು, ಕೃತಿ ಭಾಗವಾಗಿ ಜಿಜ್ಞಾಸೆ. ಕೃತಿಯ ಬಗ್ಗೆ ಹೇಳಿದ್ರೆ ಕೃತಿಯ ಬಗ್ಗೆ ಹೇಳ್ಬೇಕಾದ್ರೆ ಕೃತಿ ಬಗ್ಗೆ ತಿಳ್ಕೊಂತಾರೆ. ಅದಕ್ಕೆ ಯಾರು ಮಾಡ್ತಾನೆ, ಮಾಡುವವನತ್ರ ಕೃತಿ ಯಾರು ಮಾಡ್ತಾನೆ? ಯೋವೈ ಸುಖಂ ಲಭತೆ ಅಥ ತರುತ್ತೆ, ಯದಾವೈ ಸುಖಂ ಲಭತೆ ಅಥ ತರುತ್ತೆ. ಕೃತಿಯ ಹಿಂದೆ ಆನಂದ ಇದೆ. ಕೃತಿ ಅನ್ನುವುದು ಆನಂದದ ರಿಯಾಕ್ಷನ್. ಯೋವೈ ಯದಾವೈ ಸುಖಂ ಲಭತೆ ಅಥ ತರುತ್ತೆ. ಮನಸ್ಸಿನ ಒಂದು ಆಕ್ಷನ್ ಹಿಂದಿದ್ರೆ ತಲೆಬಿಸಿ ಇರ್ತಾನೆ. ಸ್ವಲ್ಪ ಸುಡೆ ಕೂಡ ನಾನು ತಲೆಬೇಸಿದ್ದೆ ಆಶ್ಚರ್ಯ ಬಿಡಬೇಕು ಅಂತ. ಏನ್ ಹೇಳಲು ಮಾಡುದಿಲ್ಲ ಅವರು. ಒಂದು ಕೆಲಸ ಮಾಡಬೇಕಾಗಿದ್ರೆ ಮನಸ್ಸು ನೆಮ್ಮದಿಯಿಂದಿರಬೇಕು. ಮನಸ್ಸು ಎದುರವಾಗಿದ್ದ ಏನೂ ಮಾಡಲಿಕ್ಕೆ ಆಗುದಿಲ್ಲ. ಅದರಿಂದ ಯದಾವೈ ಸುಖಂ ಲಭತೆ ಅಥ ತರೋತಿ. ಸುಖ ಇದ್ದಾಗ ಮನಸ್ಸಿಗೆ ಆರಾಮ, ನೆಮ್ಮದಿ ಇದ್ದಾಗ ಹಾಯಿ ಹಾಯಿ ಅನಿಸಿದಾಗ ಕೃತಿ ಇದೆ. ಏನು ಟೆನ್ಷನ್ ಇದ್ದಾಗ ಹೋದ್ರೆ ಬೈಗಳಿದೆ ಬರ್ತದೆ ಏನೋ ಆಗುತ್ತೆ. ಯದಾವೈ ಸುಖಂ ಲಭತೆ ಅಥ ತರೋತಿ. ಮನಸ್ಸು ಆನಂದದಲ್ಲಿದ್ದಾಗ, ಉಲ್ಲಾಸದಲ್ಲಿದ್ದಾಗ ಕೃತಿಯ ಕ್ರಿಯೆಯನ್ನು ಮಾಡ್ತಾರೆ. ಖುಷಿಯಲ್ಲಿದೆ ಏನಾದ್ರು ಮಾಡ್ಬೇಕ್ರಿ, ಏನ್ ಮಾಡುದು ಗೊತ್ತಾದ್ರೆ ಒಳ್ಳೆ ಖುಷಿಯಲ್ಲಿ ಬಿಡಗಾದ್ಯತೆ. ಇವತ್ತು ಭಾರಿ ಉಮೇದು ಏನಾರು ಮಾಡುವಂತ. ಆ ಉಮೇದು ಅಂದ್ರೆ ಮಾನಸಿಕವಾದ ಖುಷಿ. ಅದು ಇದ್ದಾಗ ಅದೇ ಮಾಡ್ಬೇಕು ಅಂದ್ರೆ ಉಮೇದು ಬೇಕು. ಅಂತ ಉಮೇದು ಅಂದ್ರೆ ಏನು? ಮೆಂಟಲ್ ಖುಷಿ, ಮಾನಸಿಕವಾದ ಖುಷಿ. ಉಮೇದು ಉಮೇದು ಅಂದ್ರೆ ಉಮೇದು ಅಂದ್ರೆ ಏನು? ಮನಸ್ಸಿನಲ್ಲಿ ಖುಷಿ. ಇವತ್ತು ಖುಷಿ ಇದ್ರೆ ಏನಾದ್ರು ಮಾಡ್ಲಿಕ್ಕಾಗುತ್ತೆ. ಏನು ಖುಷಿ ಇಲ್ಲ, ಖುಷಿ ಆಗುತ್ತೆ. ಇವತ್ತು ಪ್ರವಚನ ಹೇಳಲಿಕ್ಕೂ ಖುಷಿ ಆಗ್ತಾ ಇದೆ ಬೇಡ. ಹೀಗಾಗಲು ಅದಕ್ಕೆ ಏನು ಮಾಡಬೇಕಾದ್ರೆ ಖುಷಿ ಆಗುತ್ತೆ. ಅಂದ್ರೆ ಯದಾವೈ ಸುಖಂ ಲಭತೆ ಅಥ ತರೋತಿ. ಸುಖ ಮನೆಯಿಂದ ಖುಷಿ ಆದ್ರೆ ಮಾಡ್ತಾನೆ. ಖುಷಿ ಇಲ್ಲದಿದ್ರೆ ನಾನು ಖುಷಿಯಿಂದ ಮಾಡೋಲ್ಲ, ಒಳ್ಳೆ ಕಷ್ಟ ಆಯ್ತಂತೆ, ನಾನು ಖುಷಿಯಿಂದ ಮಾಡೋಲ್ಲ ಅಂತಾನೆ. ಅದರಿಂದ ಸುಖಂ ನಾ ಸುಖಂ ಲಬ್ಧ ಕರೋತಿ. ಸುಖ ಇಲ್ಲದೆ ಖುಷಿ ಆಗದಿದ್ರೆ ಮಾಡೋಲ್ಲ. ಸುಖಮೇವ ಲಬ್ಧ ಕರೋತಿ, ಖುಷಿ ಆದ್ರೆ ಮಾತ್ರ ಮಾಡೋದು. ಖುಷಿ ಆಗದೆ ಇದ್ರೆ ಮಾಡುವುದಿಲ್ಲ, ಖುಷಿ ಆದ್ರೆ ಮಾತ್ರ ಮಾಡೋದು. ಅದರಿಂದ ಏನ್ ಮಾಡ್ಬೇಕಿಲ್ಲ, ಸುಖ ವಿಜಿಜ್ಞಾಸಿತವ್ಯ. ಈ ಕೃತಿಯ ಹಿಂದೆ ಇರತಕ್ಕಂಥ ಸುಖ ಅಂದ್ರೆ ಏನು, ಖುಷಿ ಇದ್ರೆ ಏನು, ಎಲ್ಲಿಂದ ಬಂದದ್ದು ವಿಚಾರ ಮಾಡ್ಬೇಕೀಗ. ಹೆಂಗ ಹೋಗ್ತಾ ನೋಡಿ, ಎಲ್ಲಿಂದಿಗೆ ಎಲ್ಲಿಂದೀಗ ಒಂದು ಕೆಲಸ ಆಗ್ಬೇಕಾದ್ರೆ ಮನುಷ್ಯ ಹೇಳ್ತಾನೆ, ಏನು ಇವತ್ತು ಏನು ಮೂಡಿಲ್ಲ ಖುಷಿಯ, ಇವತ್ತು ಖುಷಿ ಆಗುದು ಬೇಡ ಅಂತ. ಆ ಖುಷಿ ಆಗುವಂದ್ರೆ ಏನು, ಅದು ಖುಷಿ ಇದ್ರೆ ಏನು, ನಾ ಖುಷಿ ಇದ್ರೆ ಏನು, ಅದ್ರ ವಿಚಾರ ಹೋಗ್ಬೇಕಪ್ಪ. ಒಳಗೆ ಹೋಗು, ಖುಷಿ ಬಗ್ಗೆ ವಿಚಾರ ಮಾಡು ಅಂದ್ರೆ ಅಕ್ಕಿಂತ ದೊಡ್ಡ ಖುಷಿ ಭಗವಂತ ಅನ್ಕೊಂತಾ ಇದ್ದಾರೆ. ಹೌದು, ಹೋಗು ಹೋಗು ಹೋಗು, ಇನ್ನೂ ಹೋಗು. ಖುಷಿ ಏನು? ಖುಷಿ ಭಗವಂತನೇ ದೊಡ್ಡ ಖುಷಿ. ಸುಖಂತಿಲ್ಲ ವಿಜಯ, ಖುಷಿ ಅಂತ ತಿಳ್ಕೊಬೇಕಲ್ವಾ, ತಿಳ್ಕೊಳ್ಬೇಕು. ಸುಖಂ ಭಗವ ವಿಜಯ, ಸುಖದ ಬಗ್ಗೆ ಹೇಳ್ರಿ, ತಿಳ್ಕೊಂತೀನಿ. ಅಯ್ಯೋ ಯೋಯಿ ಕುಮಾರ ಸುಖಂ. ಖುಷಿ ಯಾವ್ದು ಗೊತ್ತ? ಆನಂದ. ನಿಜವಾದ ಆನಂದ ಯಾವ್ದು ಗೊತ್ತು? ಪರ್ಫೆಕ್ಷನ್ ಈಸ್ ಪ್ಲೀಸ್, ಇಂಪರ್ಫೆಕ್ಷನ್ ಈಸ್ ಸಾಂಗ್. ಅಲ್ಪತೆಯೇ ದುಃಖ, ಪೂರ್ಣತೆಯೇ ಆನಂದ. ಮತ್ತೆ ಪೂರ್ಣತೆ ಅಂದ್ರೆ ಭಗವಂತ ಎಲ್ಲಿದೆ ಪೂರ್ಣತೆ? ಯೋಯಿ ಕುಮಾರ ತತ್ ಸುಖಂ, ಅಲ್ಪೇ ಸುಖಮಸ್ತಿ. ಪೂರ್ಣತೆಯಲ್ಲಿ ಕುಮಾರ ಅಂದ್ರೆ ಪೂರ್ಣತೆ, ಪರ್ಫೆಕ್ಷನ್, ಪರಿಪೂರ್ಣವಾದ ವಸ್ತು ಆನಂದ ಸ್ವರೂಪವಾಗಿದೆ. ಅಪೂರ್ಣವಾದದ್ದು ನಾಲ್ಪೇ ಸುಖಮಸ್ತಿ, ನಮ್ಮಲ್ಲಿ ಸುಖ ಇಲ್ಲ. ಅಲ್ಪರಾಗಿರ್ತಕ್ಕಂಥ ಜೀವನದಲ್ಲಿ ಸುಖ ಇಲ್ಲ ಅಂದ್ರೆ, ಸುಖ ಇಲ್ಲ ಅಂದ್ರೆ ಪೂರ್ಣ ಸುಖ ಇಲ್ಲ, ಮತ್ತೆ ಸ್ವತಂತ್ರವಾದ ಸುಖ ಇಲ್ಲ. ನಾವು ಸುಖ ಕೊಟ್ಟು ಅವನೇ ಅಪೂರ್ಣನ ಪೂರ್ಣ ಸುಖ ಕೊಟ್ಟ ಸುಖ ಅಂತ ಹೊರತು ಸ್ವತಂತ್ರವಾಗಿ ಅಲ್ಪದಲ್ಲಿ ಸುಖವೇ ಇಲ್ಲ. ಆದ್ರಿಂದ ಮಾತ್ರವೇ ವಿಜಿಜ್ಞಾಸಿತವ್ಯ. ಭೂಮೈವ ಸುಖ, ಸುಖ ಸುಖ ಅಂದ್ರೆ ಪೂರ್ಣತೆ. ಆದ್ರಿಂದ ನಮ್ಮ ನಮ್ಮ ಜೀವನ ಯೋಗ್ಯತೆಯ ಪೂರ್ಣತೆಯನ್ನು ನಡೆಸುವುದೇ ಮುಖ್ಯ. ಪೂರ್ಣತೆ ಅನ್ನುವುದು ಎರಡು, ರಿಲೇಟಿವ್ ಪರ್ಫೆಕ್ಷನ್ ಅಂಡ್ ನಾನ್ ರಿಲೇಟಿವ್ ಪರ್ಫೆಕ್ಷನ್. ಸಾಪೇಕ್ಷ ಪೂರ್ಣತೆ, ನಿರಪೇಕ್ಷ ಪೂರ್ಣತೆ. ನಿರಪೇಕ್ಷ ಪೂರ್ಣತೆ ಭಗವಂತನ, ನಮ್ದು ಸಾಪೇಕ್ಷ ಪೂರ್ಣತೆ ಅಂದ್ರೆ ಇವಾಗ ಸಮುದ್ರದ ಪೂರ್ಣತೆ ಮತ್ತು ಪಾತ್ರೆಗಳ ಪೂರ್ಣತೆ. ಸಮುದ್ರವು ಪರಿಪೂರ್ಣ ಅಲ್ಲ, ಅದು ಸಾಪೇಕ್ಷವೇ. ಅಂದ್ರೆ ಅನಂತ ಪೂರ್ಣತೆ ಅಲ್ಲ, ನಮ್ಮ ದೃಷ್ಟಾಂತ ಬಂದ್ಬೇಕಲ್ಲ. ಸಮುದ್ರದ ನೀರು ಪೂರ್ಣವಾಗಿದೆ ಹಾಗೆ ಭಗವಂತನ ಪೂರ್ಣತೆ, ಅದು ಅನಂತ, ಅದು ನಿರಪೇಕ್ಷ, ಅದು ಗಣಿತಕ್ಕೆ ಸಿಗದ ಪೂರ್ಣತೆ. ಇದು ಹಾಗಲ್ಲ, ಸಮುದ್ರದ ನೀರನ್ನ ನಾವು ನಮಗೆ ತೆಗೆದಿಟ್ಟೆವು, ಪ್ರತ್ಯಕ್ಷ ಪೂರ್ಣತೆಯನ್ನಾದರೂ ಪಡೆಯಿದೆ ಅಂದ್ರೆ ಆನಂದವೇ ಇಲ್ಲಪ್ಪ. ಪರಿಪೂರ್ಣ ಯಾವುದೋ ಅದು ಪೂರ್ಣ ಆನಂದ. ಯೋಗ ಈ ಪೂರ್ವ ಯಾವುದು ಪೂರ್ಣ ಅನಂತ ಉಂಟು ಸತ್ಯ ಜ್ಞಾನವನ್ನು ತಂದು ಯೋಗ ಈ ಪೂರ್ವ ಸುಖ ಅದು ನಿಜವಾದ ಆನಂದ ಅನ್ನೋದು ಪೂರ್ಣತೆಯಲ್ಲಿ ಪೂರ್ಣಾನಂದನೇ ಪರಿಪೂರ್ಣನಾದವನೇ ಪೂರ್ಣಾನಂದ ನಾನೇ ಸುಖ. ಈ ಅಲ್ಪವಾಗಿರತಕ್ಕಂತಹ ವಸ್ತುವಿನಲ್ಲಿ ಅಲ್ಪವಾದ ವಸ್ತು ಎರಡು ಜಡ ಮತ್ತು ಚೇತನ. ಜಡದಲ್ಲಂತೂ ಸುಖವೇ ಇಲ್ಲ, ಚೇತನದಲ್ಲಿ ಇದ್ರೂ ಸ್ವತಂತ್ರವಾಗಿತ್ತು. ಆದ್ರಿಂದ ಭೂಮಿಯೂ ಸುಖ, ನಿಜವಾದ ಆನಂದ ಅಂದ್ರೆ ಪೂರ್ಣ. ದರ್ ಇಸ್ ಪ್ಲೇಸ್ ಇನ್ ಪರ್ಫೆಕ್ಷನ್ ಅಂಡ್ ಪರ್ಫೆಕ್ಷನ್ ಈಸ್ ಪ್ಲೇಸ್. ಪೂರ್ಣತೆಯೇ ಆನಂದ. ಅದರಿಂದ ಭೂಮಿ ನಿತ್ಯಾಸದ ಭೂಮ ಪರಿಪೂರ್ಣತೆ ಪರಿಪೂರ್ಣವಾಗಿರ್ತಕ್ಕಂತಹ ಭೂಮಂತರ ಸ್ವರೂಪ ತಿಳಿದರೆ ಪರ್ಫೆಕ್ಷನ್ ತಿಳಿದರೆ there is perfection, there is bliss. Where there is bliss, there is action. Where there is action, there is conviction. Where there is conviction, there is belief. Where there is belief, there is wisdom. Where there is wisdom, there is discrimination. Where there is discrimination, there is truth. ಹೀಗೆ ಸತ್ಯದಿಂದ ರೂಪದ ತನಕ ಹೀಗೆ ಬೆಳೆಸಿಕೊಂಡು ಬಂದ ವಿಚಿತ್ರವಾದಂತಹ ಒಂದು ಇನ್ನರ ಪ್ರಪಂಚ. ಇದೆಲ್ಲವೂ ಭಗವಂತ ಮನೆ ಹೋಗಿಬಿಟ್ಟು ಎಲ್ಲದೊಂದು ಪರ್ಫೆಕ್ಷನ್ ಹೋಗಬೇಕಿದೆ. ಸತ್ಯದ ಪರಾಕಾಷ್ಠೆ ಕೊನೆಯ ನಾವು ಹೋಗಕ್ಕೆ ಬಂದೆವು. ಎಲ್ಲವೂ ಪೂರ್ಣತೆಯಲ್ಲಿ ಪೂರ್ಣವಾಗುವುದು. ಸತ್ಯದ ಪೂರ್ಣ ಸತ್ಯ ಯಾವುದು? ಪೂರ್ಣ ವಿಜ್ಞಾನ ಭಗವಂತನೇ. ಅಂದರೆ ಪೂರ್ಣ ಮತಿ ಭಗವಂತನೇ, ಪೂರ್ಣ ಶ್ರದ್ಧೆ ಭಗವಂತನೇ, ಪೂರ್ಣ ನಿಷ್ಠೆ ಭಗವಂತನೇ, ಪೂರ್ಣ ಕೃತಿ ಕರ್ತೃ ಭಗವಂತನೇ, ಪೂರ್ಣ ಸುಖ ಭಗವಂತನೇ, ಪೂರ್ಣ ಭಗವಂತ. ಹೀಗೆ ಭೂಮೈವ ಸುಖ ನಾಲ್ಕೇ ಸುಖ ಮತ್ತೆ ಭೂಮೈವ ಸುಖ ಭೂಮಾತ್ರವೋ ವಿಜಿಜ್ಞಾಸೆ ಭೂಮ ಅಂತ ತಿಳ್ಕೊಬೇಕಪ್ಪ. ಭೂಮಾನಂ ಬಲವೋ ವಿಜಿಜ್ಞಾಸೆ ಆಯ್ತಪ್ಪ. ಆ ಪೂರ್ಣತೆ ಬಗ್ಗೆ ಹೇಳ್ರಿ, ಅದ್ರ ಎಲ್ಲ ತಿಳಿತದೆ. ಪೂರ್ಣತೆ ಬಗ್ಗೆ ಹೇಳಿಬಿಟ್ರೆ ನಮಗೆ ಎಂಟು ಇದು ಲಕ್ಷ್ಮೀನಾರಾಯಣರ ಎಂಟು ನಾಮಗಳಿಂದ ಉಪಾಸನೆ ಮಾಡುವಂತಹ ಸಿದ್ಧಗಳಂತೆ. ವಸ್ತುತಃ ಈ ಎಂಟು ಶಬ್ದಗಳಿಂದ ಲಕ್ಷ್ಮಿ ಪೂರ್ಣನಲ್ಲ, ಪೂರ್ಣನೆ. ಆದರೆ ಎಲ್ಲ ಜೀವದಿಂದ ಪೂರ್ಣನೆ ಭಗವಂತನಿಗೆ ಅತ್ಯಂತ ಸ್ನೇಹಿತನೇ ಪೂರ್ಣ. ಆದ್ರಿಂದ ಅವಳನ್ನು ಶಿವಾಪೇಕ್ಷೆಯ ಪೂರ್ಣ. ಆದ್ರಿಂದ ಅವಳು ಕೂಡ ಸತ್ಯ ಜ್ಞಾನ ವಿಜ್ಞಾನ ಮತಿ ಶ್ರದ್ಧಾ ನಿಷ್ಠಾ ಕೃತಿ ಸುಖ ಭೂಮ ಅನ್ನುವ ಶಬ್ದಗಳಿಂದ ಭಗವಂತನ ಜೊತೆಗೆ ನಿತ್ಯ ಅಭಿಯೋಗಿರುವುದರಿಂದ ಈ ಶಬ್ದದಿಂದ ಅವಳು ಉಪಾಸನೆಗಿರುತ್ತಾರೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದ ಸಂಗತಿ, ಅತ್ಯಂತ ಪ್ರಿಯವಾದ ವಸ್ತು ಲಕ್ಷ್ಮಿ ತತ್ವ. ಆದ್ರಿಂದ ಈ ಹೆಸರು ಭಗವದ ಅನುಗ್ರಹದಿಂದ ಲಕ್ಷ್ಮಿಗೂ ಸಂಗತ್ತೆ, ನಾರಾಯಣನಿಗೂ ಸಂಗತ್ತೆ. ಅಂತ ಭೂಮಾನ ಬಗ್ಗೆ ತಿಳ್ಕೊಂಡ್ರೆ ಎಂಟು ತಿಳ್ಕೊಂಡಾಗ ಭೂಮಾನ ಭಗವೋ ವೈಜಿಜ್ಞಾತೆ ಭೂಮಾನ ಬಗ್ಗೆ ಹೇಳಿ ಅದನ್ನೇ ತಿಳ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾನವರು ಕೇಳ್ತಾರೆ. ಈಗ ನಾವು ಈ ಎಂಟು ನಾಮಗಳನ್ನು ಭಗವಂತಿ ಬರೇ ನಮ್ಮ ಲೋಕಾನುಭವದಿಂದಲೇ ನಾನು ವಿವರಿಸಿದೆ. ಎಂಟು ಬೇಕು ಕೊನೆಗೆ ಅದು ಪರ್ಫೆಕ್ಷನ್ ಅಂತ ಹೇಳಿದ್ದು. ಭೂಮ ಅಂದ್ರೆ ಭಗವಂತನೇ, ಅದರ ತನಕದ್ದು ಏಳು ಭಗವಂತನಿಗೆ ಹೋಗಿ ತಿನ್ಬೇಕು. ಎಂಟು ನಾಮಗಳಿಂದ ಲಕ್ಷ್ಮೀ ನಾರಾಯಣನ ಚಿಂತನ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕಾದಂತಹ ಅಂಶ ಬಾಕಿ ಇದೆ. ಅದನ್ನು ಸಾಯಂಕಾಲ ಅವಕಾಶ ಮಾಡೋಣ. ಆಪ್ಯಾಯಂತು ಮಮಾನುಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮತೋಬಲವಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ತದಾತ್ಮನಿರತೇ ಉಪನಿಷತ್ಸು ಧರ್ಮಾಸ್ತೇ ಮೈ ಸಂತು ತೇ ಮೈ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿರತೇ ಉಪನಿಷತ್ಸು ಧರ್ಮಾಸ್ತೇ ಮೈ ಸಂತು ತೇ ಮೈ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮಥೋ ಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ನಿರಾಕರಣಮಸ್ತ್ವನಿರಾಕರಣಮೇಸ್ತು ತದಾತ್ಮನಿರತೇಯಮುಪನಿಷತ್ಸು ಧರ್ಮಾಸ್ತೇ ಮೈ ಸಂತು ತೇ ಮೈ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಅಂತ ಉಪಾಸನೆ ಮಾಡಬೇಕು, ವಿಜ್ಞಾನ ಅಂತ ಉಪಾಸನೆ ಮಾಡಬೇಕು, ಮತಿ ಅಂತ ಉಪಾಸನೆ ಮಾಡಬೇಕು, ಶ್ರದ್ಧಾ ಅಂತ ಉಪಾಸನೆ ಮಾಡಬೇಕು, ನಿಷ್ಠಾ ಅಂತ ಉಪಾಸನೆ ಮಾಡಬೇಕು, ಕೃತಿ ಅಂತ ಉಪಾಸನೆ ಮಾಡಬೇಕು, ಸುಖ ಅಂತ ಉಪಾಸನೆ ಮಾಡಬೇಕು, ಭಗವಂತನನ್ನ ಎಂಟು ನಾಮಗಳಿಂದ ಉಪಾಸನೆ ಮಾಡುವುದನ್ನು ಹೇಳಿ. ಇದಕ್ಕೆ ಲೌಕಿಕವಾಗಿ ಒಂದಕ್ಕೊಂದು ಕುರಿಯುವುದಕ್ಕೆ ಸಂಬಂಧವನ್ನು ನಾವು ಬೆಳಗ್ಗೆ ನೋಡಿದೆವು. ಅದನ್ನ ಭಗವಂತನಲ್ಲಿ ಅನುಸಂಧಾನ ಮಾಡತಕ್ಕಂಥ ಬಗೆಯನ್ನ ನಾವು ನೋಡಿದರೆ ಆ ಎಂಟು ನಾಮಗಳ ಭಗವತ್ ಪರತೆಯನ್ನು ಅನುಸಂಧಾನ ಮಾಡಿದರೆ ಶರತ್ ಕುಮಾರರು ನಾರದರಿಗೆ ಹೇಳಿರತಕ್ಕಂಥ ಸಂದೇಶದ ಒಂದು ಮುಖವನ್ನು ನಾವು ತಿಳಿದಾಗ ಮೊದಲು ಭಗವಂತನನ್ನ ಸತ್ಯ ಅಂತ ತಿಳ್ಕೋಬೇಕು. ಸತ್ಯಂತ್ವೇವ ವಿಜಿತ್ಯಾಸಿತವ್ಯಂ. ಭಗವಂತನನ್ನ ಸತ್ಯದಿಂದ ಸತ್ಯ ಶಬ್ದ ವಾಚ್ಯ, ಯಾಕೆಂದ್ರೆ ಉಪನಿಷತ್ತಲ್ಲಿ ಮೊದಲನೇ ಶಬ್ದ ಅದೇ ಬರುವುದು. ನಾನು ಬೆಳಿಗ್ಗೆ ಹೇಳಿದೆ ಸತ್ಯಂ ಜ್ಞಾನಗ್ರಂಥಂ ಬ್ರಹ್ಮ. ಜ್ಞಾನ ಅಂತಂದ್ರೆ ಭಗವಂತನ ಸಾಧಾರಣ ಧರ್ಮ ಅನ್ನೋದು ನಮ್ಗೆ ಗೊತ್ತಾಯ್ತು. ಪೂರ್ಣ ಜ್ಞಾನ ಸ್ವರೂಪ ಅನಂತ, ದೇಶತಃ ಕಾಲತಃ ಗುಣತಃ ಅನಂತ, ಅದು ಭಗವಂತನ ಸಾಧಾರಣ ಧರ್ಮ ಅಂತ ಗೊತ್ತಾಯ್ತು. ಸತ್ಯ ಅಂದ್ರೆ ಏನು? ಈ ಜಗತ್ತು ಸತ್ಯ ಅಂತ ಹೇಳಿದ್ರು. ಅದೇ ಭಗವಂತ ಮಾತ್ರ ಸತ್ಯ ಅಂತದೆ ಇದು. ಹಾಗಾದ್ರೆ ಶಂಕರಾಚಾರ್ಯ ಹೇಳಿದ್ದೇ ಸರಿಯಲ್ಲ. ಭಗವಂತ ಒಬ್ಬನೇ ಸತ್ಯ ಅಂತ ಹೇಳಿದ್ರು, ಇಬ್ಬರು ಶತ್ರು ಹಾಗೆಯಿಲ್ಲ. ಶರತ್ ಕುಮಾರರು ಸತ್ಯ ಅಂತ ಭಗವಂತನನ್ನು ಉಪಾಸನೆ ಮಾಡುವಂತ ಭಗವಂತನ ಸಾಧಾರಣ ಧರ್ಮ. ಹೌದು, ಭಗವಂತ ಸತ್ಯ. ಭಗವಂತ ಯಾವ ಅರ್ಥದಲ್ಲಿ ಸತ್ಯವು, ಆ ಅರ್ಥದಲ್ಲಿ ಜಗತ್ತು ಸತ್ಯವಲ್ಲ. ಅದರಿಂದ ಜಗತ್ತು ಅಸತ್ಯವೂ ಅಲ್ಲ. ಯಾಕೆಂದ್ರೆ ಒಂದು ಶಬ್ದಕ್ಕೆ ಅನೇಕ ಮುಖಗಳಿರ್ತವೆ, ಅನೇಕ ಅರ್ಥಗಳಿರ್ತವೆ. ಅದು ಯಾವುದೋ ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಅದು ಭಗವಂತನಲ್ಲಿ ಮಾತ್ರ ಅನ್ವಯವಾಗುತ್ತೆ. ಈಗ ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಅಕ್ಷರ ಅಂತ ಶಬ್ದ ಇದೆ. ಅಕ್ಷರ ಅನ್ನುವ ಶಬ್ದವನ್ನ ಲಕ್ಷ್ಮೀ ಶ್ರೀತತ್ವದಲ್ಲಿ ಪ್ರಯೋಗ ಮಾಡ್ತಾರೆ, ಭಗವಂತನಲ್ಲೂ ಪ್ರಯೋಗ ಮಾಡ್ತಾರೆ. ಅಕ್ಷರಗಳು ವರ್ಣಮಾಲೆಯಲ್ಲೂ ಪ್ರಯೋಗ ಮಾಡ್ತಾರೆ. ಎಲ್ಲ ಅರ್ಥವೂ ಇದೆ. ಯಾವ ವರ್ಣಮಾಲೆಯಲ್ಲಿ ಯಾವ ಅರ್ಥ ಇರುವುದು? ಅಕ್ಷರತೆ ನಾಶ ಇಲ್ಲದ್ದು ಅನ್ನುವ ಅರ್ಥದಲ್ಲಿ ವರ್ಣಮಾಲೆಯು ಅಕ್ಷರವೇ. ಯಾಕೆಂದ್ರೆ ಅಕ್ಷರಗಳಿಗೆ ನಾಶ ಇಲ್ಲ, ವರ್ಣಗಳು ನಿತ್ಯ. ಆಮೇಲೆ ಆ ನಿಂದ ಕ್ಷಾದ ತನಕ ಇರುವೋ ಹೌದು ಅಕ್ಷರ ಹಾಡು ಕ್ಷ. ಆಮೇಲೆ ನಾಶ ಇಲ್ಲದವಳು ಅಂತ ಅರ್ಥ ಇಟ್ಕೊಂಡ್ರೆ ಲಕ್ಷ್ಮೀನು ಅಕ್ಷರಗಳು, ಜಡ ಪ್ರಕೃತಿಯು ಅಕ್ಷರ, ಭಗವಂತನು ಅಕ್ಷರ. ಆದರೆ ಆಮೇಲೆ ಅಧಿಕಂ ಕ್ಷರತಿ ಇನ್ನೊಂದು ಅರ್ಥ ಉಂಟು. ಬಯಸಿದ್ದೆಲ್ಲವನ್ನೂ ಕೊಡುವಂಥದ್ದು ಅದು ವರ್ಣಮಾಲೆ ಅಲ್ಲ, ಭಗವಂತ ಮಾತ್ರ. ಆಮೇಲೆ ಇನ್ನೊಂದು ಅರ್ಥ ಇದೆ, ಅಕ್ಷೇಶ್ವರ ಮತಿ ನಮ್ಮ ಇಂದ್ರಿಯಗಳಲ್ಲಿ ಇದು ಇಂದ್ರಿಯವನ್ನು ನಿವಾರಣೆ ಮಾಡತಕ್ಕ ಶಕ್ತಿ ಅದು ಭಗವಂತ ಮಾತ್ರ. ಹೀಗೆ ಕೆಲವು ಅರ್ಥಗಳಲ್ಲಿ ಅದು ಬೇರೆ ಕಡೆ ಆ ಶಬ್ದಕ್ಕೆ ಬಳಕೆಯೇ ಆಗುತ್ತೆ ಸಾಕು. ಅದು ಇಲ್ಲಿ ಯಾವುದೋ ಒಂದು ಅರ್ಥ ಇಟ್ಕೊಂಡು ಬೇರೆ ಕಡೆ ಬಳಸ್ತಾರೆ. ಹಾಗೆ ಸತ್ಯ ಅನ್ನುವುದನ್ನ ಭಗವಂತನ ಹೆಸರಾಗಿ ಬಳಸುವಾಗ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ವೇದ ಹೇಳುವಾಗ ಸತ್ಯವನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದೆ ಅಂದ್ರೆ, ಸತ್ಯ ಅಂದ್ರೆ ಅನೇಕ ಅರ್ಥಗಳಿವೆ. ಸತ್ಯ ಶಬ್ದಕ್ಕೆ ತುಂಬಾ ಅನೇಕ ಅರ್ಥಗಳಿವೆ. ಅದರಲ್ಲಿ ಮೂಲಭೂತವಾಗಿ ಇಲ್ಲಿ ಅಲ್ಲಿ ಎರಡು ಕಡೆ ಅನ್ವಯವಾಗುವಂತಹದ್ದಲ್ಲೇ ನೋಡ. ಈ ಲೋಕದಲ್ಲಿಯೂ ಸತ್ಯದ ಬಗ್ಗೆ ತಿಳ್ಕೊಳ್ಬೇಕಾಗಿದ್ರೆ ವಿಜ್ಞಾನ ಬೇಕು ಅಂತ. ಆ ಲೋಕದಲ್ಲಿ ಹೇಳುವ ಸತ್ಯ ಯಾವುದು, ಅದರ ಪರಾಕಾಷ್ಠೆಯಾಗಿ ಭಗವಂತನನ್ನು ಸತ್ಯ ಅಂತ ತಿಳ್ಕೊಳ್ಳೋದು ಹೇಗೆ? ಸತ್ ಪ್ಲಸ್ ಯ, ಇದು ನಾವು ಆ ಶಬ್ದದಲ್ಲಿ ಇರ್ತಕ್ಕಂಥದ್ದನ್ನು ನಿರ್ವಚನೆ ಮಾಡುವ ಎರಡು ಎರಡು ಶಬ್ದಗಳು ಕಾಣ್ತವೆ. ಸತ್ ಅನ್ನೋದು ಒಂದು ಶಬ್ದ ಇದೆ, ಮತ್ತು ಯ. ಸತ್ ಅಂದ್ರೆ ದೋಷ ಇಲ್ಲದ್ದು, ನಿರ್ದುಷ್ಟವಾದದ್ದು ಯಾವುದು, ಅದನ್ನು ಸತ್. ನಿರ್ದೋಷತ್ವ ಸತ್ವ ಅಂತ ಸತ್ವ ನಿಯಾಮಕ ಸತತ ನಿರ್ದಿಷ್ಟ. ಅದನ್ನು ಸತ್ಯವೆಂದರೆ ದೋಷರಹಿತವೂ ಸರ್ವ ಜಗನ್ ನಿಯಾಮಕವೂ ಆಗಿರತಕ್ಕಂತಹ ತತ್ವ ಅಂತರ್ಥ. ಈಗ ಇದು ಭಗವಂತನ ಅಸಾಧಾರಣ ಧರ್ಮಾಗಲಿಲ್ಲ. ಜಗತ್ತಿನಲ್ಲಿ ಭಗವಂತ ಒಬ್ಬ ಬಿಟ್ಟರೆ ಎಲ್ಲವೂ ದೋಷಪೂರ್ಣ ನಿರ್ದಿಷ್ಟವಾದ ವಸ್ತುವೇ ಇತ್ತು. ಯಾಕೆ ದೋಷ? ಮುಕ್ತರಲ್ಲಿ ದೋಷ ಉಂಟ? ಲಕ್ಷ್ಮೀ ದೇವಿಯಲ್ಲಿ ದೋಷ ಉಂಟ? ಪಾರತಂತ್ರ ರೂಪವಾದ ದೋಷ ಆದರೂ ಉಂಟೇ ಉಂಟು. ಅದಿಲ್ಲದೆ ಭಗವಂತರ ರೂಪದಿಂದ ಅದು ಪರಾಧೀನ ಸ್ವರೂಪವಾದಂತಹ ದೋಷ, ಪರಾಧೀನ ವಿಶೇಷಾಪ್ತಿ ರೂಪವಾದ ಜನನ ಎಲ್ಲವೂ ಉಂಟು. ಸಮಸ್ತ ಲಕ್ಷ್ಮೀ ಆದಿ ದೇವತೆಗಳಿಗೆ ಶ್ರೀತತ್ವ ಇದೆ. ಆದ್ದರಿಂದ ನಿರ್ದಿಷ್ಟವಾದ ಮತ್ತು ಸಮಸ್ತ ಜಗತ್ ನಿಯಾಮಕವಾಗಿರ್ತಕ್ಕ ತತ್ವ ಸತ್ತು ಅವನೇ, ಯಾರು ಅವನೇ ಹೊಂದಿದೆ. ನಿರ್ದಿಷ್ಟವಾದ ತತ್ವ ಭಗವಂತ ಒಬ್ಬರೇ. ಸರ್ವ ಜಗನ್ ನಿಯಾಮಕತ್ವ, ಸರ್ವ ಜಗನ್ ನಿಯಾಮಕತ್ವ ಒಂದು ಮಟ್ಟದಲ್ಲಿ ಲಕ್ಷ್ಮೀ ದೇವಿಗೆ, ಆದರೆ ಸ್ವತಂತ್ರವಾಗಿ ನಿಯಾಮಕ ಯಾರೊಬ್ಬನೇ, ಸ್ವತಂತ್ರವಾದ ನಿಯಾಮಕ ಭಗವಂತನೊಬ್ಬನೇ. ಮತ್ತು ಸರ್ವ ಜಗನ್ ಬ್ರಹ್ಮಾದಿ ದೇವತೆಗಳಿಗೂ ಜಗ ನಿಯಾಮಕತ್ವ ಇದೆ, ಆದರೆ ಒಂದು ಸೀಮಿತವಾದ ಅರ್ಥ. ಆದರೆ ಭಗವಂತನಲ್ಲಿ ಅಸೀಮಿತವಾದಂತಹ ಅರ್ಥದಲ್ಲಿ ಸರ್ವ ನಿಯಾಮಕತ್ವ ಇದೆ. ಹಾಗಾಗಿ ಸತ್ ಮತ್ತು ಎಂ ಸತ್ಯ ಎಂಬಂದರೆ ನಿರ್ದಿಷ್ಟವಾದ ಸರ್ವ ನಿಯಾಮಕವಾದ ಸತ್ವ ಸ್ವರೂಪ. ಸತ್ಯ ಸತ್ಯ ಅಂತ ನಾವು ಹೇಳುತ್ತೇವಲ್ಲ, ಅದನ್ನು ನಾವು ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಹೇಳಬೇಕು. ಅಲ್ಲಿ ಕೂಡ ಸತ್ಯ ಅಂತಂದ್ರೆ ಮನುಷ್ಯ, ನಾನು ಸತ್ಯವಂತನಾಗಬೇಕು ಅಂತ ಬಯಸ್ತಾನೆ, ಸತ್ಯವನ್ನು ಹೇಳಬೇಕು ಅಂತ ಬಯಸ್ತಾನೆ. ಅಲ್ಲಿ ಏನು ಸತ್ಯವನ್ನು ಹೇಳುವುದು ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಲ್ಲ. ಸತ್ಯ ಅಂತನ್ನುವುದಕ್ಕೆ ಪ್ರಾಮಾಣಿಕತೆ ಅಂತ. ಮನುಷ್ಯ ಪ್ರಾಮಾಣಿಕನಾಗಬೇಕು. ಪ್ರಾಮಾಣಿಕನಾಗುವುದು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಅಲ್ಲ. ಇದು ಬಹಳ ವಿಚಿತ್ರವಾದ ಸಂಗತಿ. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಪ್ರಾಮಾಣಿಕ ಆಗುವುದಿಲ್ಲ, ಹೊರಟ ಅಂತ, ವ್ಯವಹಾರ ಜ್ಞಾನ ಇಲ್ಲದವನಂತ. ಆದ್ದರಿಂದ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿತ್ತು. ಇನ್ನೊಬ್ಬರಿಗೆ ನೋವಾಗದಂತೆ ಮಾತನಾಡಬಲ್ಲವನು ಸತ್ಯವಂತ, ಪ್ರಾಮಾಣಿಕ. ಸತ್ಯವನ್ನ ಎಲ್ಲ ಕಡೆ ಹೇಳುವ ಅಗತ್ಯ ಇದೆ. ಎಲ್ಲಿ ಸತ್ಯವನ್ನ ಹೇಳುವುದರಿಂದ ಇನ್ನೊಬ್ಬರಿಗೆ ನೋವಾಗುತ್ತೋ ಅಲ್ಲಿ ಸತ್ಯವನ್ನ ಹೇಳದೇ ಇರುವುದು ಪ್ರಾಮಾಣಿಕ. ಹೇಳಬೇಕಾದ ಅಗತ್ಯ ಇಲ್ಲ. ನಾನು ಸತ್ಯ ಹೇಳೋ ಇದ್ದಂತ ಹೇಳ್ಕೊಂಡು ಹೇಳಿ ಹೇಳುವ ಅಗತ್ಯ ಇಲ್ಲ. ಈ ಒಬ್ಬ ಮನುಷ್ಯ ತೀರ ವಿಕಾರವಾಗಿರುತ್ತೆ, ಅವನು ಒಳ್ಳೆ ಮಗ್ಗನ ಮುಖ್ಯ ಆಗಿರುತ್ತೆ, ವಿಲಕ್ಷಣವಾಗಿ ನೋಡ್ಲಿಕ್ಕೆ ಬಹಳ ವಿಕಾರವಾಗಿದ್ದಾನೆ, ಸತ್ಯ ಇದೆ. ಅವನು ಎದುರಿಸುತ್ತಿರುವ ಒಳ್ಳೆ ಏನು ದಾರಿಗಳು ಥಿಯರಿಯನ್ನು ಪ್ರೂವ್ ಮಾಡುವವರು ಯಾವಾಗ ಬಿದ್ದರೆ ಕಂಡಿದ್ದೇನೆ ಮಾತ್ರ. ಅವರು ದಾರಿಗಳು ಥಿಯರಿಯನ್ನು ಪ್ರೂವ್ ಮಾಡುವವರೇ ಏನ್ ದಯ ಮಾಡಿದ್ರೆ ಏನು ಕೇಳಿದ್ರು ಸತ್ಯ ಅಂದ್ರೆ ಅಗತ್ಯ ಇಲ್ಲದ ಮಾತು. ಅದ್ರಿಂದ ಏನಾಗುತ್ತೆ, ತುಂಬಾ ಹತ್ರ ಒಳ್ಳೆ ಜಾಗ ಎಕ್ಸಾಂಪಲ್ ಮಾಡ್ತಾ ಇದ್ದಾರೆ, ಯಾಕಾಗಿ ದೇವತಾನ ಸೃಷ್ಟಿ ಮಾಡಿದ ಅಂತ ಒಂದು ಮಾಡ್ತಾರೆ, ದುಃಖ ಮಾಡ್ತಾರೆ. ನೋವು ಮಾತ್ರ ಕೊಟ್ಟಾಗ ಸತ್ಯ ಹೇಳಿದ್ದರಿಂದ ಏನ್ ಅವ್ನು ಚಂದ ಆಗ್ತಾನ, ಇವ್ನು ಆಗಿ ಹೇಳಿ ಹೇಳಿ ಕೊಡ್ತಿರ್ತೀನಿ, ನಾನು ಚಂದ ಆಗ್ತಾನೆ ಇದ್ರೆ ನಾನು ನಾಳೆಯಿಂದ ಚಂದ ಆಗುತ್ತೆ, ಏನ್ ಮಾಡಿ ಕೆಚ್ಚಿಕೊಳ್ಳಿ ಬರುತ್ತ ಮೊರೆ ಅಂತ. ಏನು ಮಾಡ್ಲಿಕ್ಕೂ ಬರುವುದಿಲ್ಲ, ಮತ್ತಷ್ಟು ಮತ್ತಷ್ಟು ಕೊರಬಹುದಷ್ಟೇ. ಎಲ್ಲರೂ ನನ್ನನ್ನು ಪರಿಹಾಸ್ಯ ಮಾಡ್ತಾರೆ, ಯಾಕಾಗಿ ನನಗೆ ದೇವರು ಏನು ಕೊಟ್ಟು ಅಂತ ಅವನು ಕೊರತಾನೆ, ದುಃಖ ಪಡ್ತಾನೆ, ಕಣ್ಣೀರು ಸುರಿಸ್ತಾನೆ, ಏನೇನು ಉಪಯೋಗ ಇಲ್ಲ ಸತ್ಯಗಳು. ಅಂಥ ಸತ್ಯವನ್ನು ಹೇಳದಿರುವುದೇ ಸತ್ಯ, ನಿಜವಾದ ಸತ್ಯ. ಅಂತ ಅಂಥ ಸತ್ಯವನ್ನು ಹೇಳಬಾರದು. ನಿಮ್ಮ ಸುಳ್ಳು ಕೂಡ ಹೇಳ್ಬೋದು, ಏನಂತ ಈ ಎಲ್ಲರೂ ನನ್ನನ್ನು ಪರಿಹಾಸ ಮಾಡ್ತಾರೆ ಅಂತ ಹೇಳಿದ್ರೆ ಏನಾಗಿದೆ ನನಗೆ, ಇದು ಚೆನ್ನಾಗಿದೆಯಾ, ಇದು ಪರವಾಗಿಲ್ಲ, ಇದು ಸೌಂದರ್ಯಕ್ಕೊಂದು ಡೆಫಿನೇಷನ್ ಅಂತ. ಒಬ್ಬರಿಗೂ ಒಂದೊಂದು ಚಂದ ಬಂದಿದ್ದು ಒಂಥರ ಚೆನ್ನಾಗಿದೆಯಾ ಅಂತ ಬೆಂದಿರ್ತಕ್ಕಂಥ ಖುಷಿಯಾಗುತ್ತೆ. ನಾನು ಪರವಾಗಿಲ್ಲ, ಇನ್ನೊಬ್ಬರಿಗಾದ್ರೂ ನಾನು ಚಂದ ಕೈ ಅಂತ ಮನೆ ಹೋಗಿ ಕಡೆ ನೋಡ್ಕೊಳ್ತಾರೆ. ಅಂದ್ರೆ ಒಂಥರದ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದಾಗ ಇದು ಹೋಗ್ರಿ, ಇದೆಲ್ಲ ಬಿಡಿ. ಒಬ್ಬ ರೋಗಿ ಅಂತ ಡಾಕ್ಟರ್ ಏನ್ ಹೇಳ್ಬೇಕು, ಅವ್ರಿಗೆ ಪಲ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಗಾನ್ ಕೇಸ್. ಮನೆ ಒಂದು ಹೇಳಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೆಚ್ಚೊಂದು ಬದುಕಲ್ಲ ಅಂತ ರೋಗಿ ಹತ್ರ ಹೇಳ್ಬಾರ್ದು. ಡಾಕ್ಟರ್ ಅವನು ನಿಜವಾದ ಡಾಕ್ಟರ್ ಆದ್ರೆ ಹೇಳಬಾರ್ದು, ಕೊಟ್ಟು ಅವನಿ ಅದೇನಂದ್ರೆ ಇಲ್ಲಪ್ಪ ಏನೇನು ಹುಷಾರಿದ್ದೀರಿ ಚೆನ್ನಾಗಿ ನಮ್ಮ ಮತ್ತೆ ಕೊಡ್ತಾನೆ ಗುಣ ಆಗುತ್ತೆ ಅಂತ. ಸುಳ್ಳು ಮಾತು ಹೇಳುವುದರಿಂದ ಅದು ಗುಣ ಆಗುವ ಸಾಧ್ಯತೆ ಇದೆ. ಅವರಿಗೆ ಮುಂದಿನ ವ್ಯವಸ್ಥೆ ಮಾಡಲಿ ಕೇಳಿದ್ರಿ ಮನೆಯವ್ರ ಹತ್ರ ಇಂದ ಹೆಚ್ಚು ಹೊತ್ತು ಇರೋಲ್ಲ ಅಂತ ಹೇಳ್ಬಿಟ್ರೆ ಇಷ್ಟೇ ಅದನ್ನು ಒಂದು ನಾಲ್ಕು ಒಂದು ಹತ್ತು ನಿಮಿಷ ಬಂದು ಕೂಡ ಐದೇ ನಿಮಿಷ ಇದ್ದಾರೆ. ಇಂದ ಏನು ಆಗಿಲ್ಲ, ಚೆನ್ನಾಗಿದ್ದೀರಿ, ನಾನು ಸ್ವಲ್ಪ ಏನು ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ಔಷಧಿ ಕೊಡ್ತಾರೆ ಹುಷಾರ ಆಗ್ತೀನಿ ಅಂತ ಹೇಳ್ಬಿಟ್ರೆ ಅವರಿಗೆ ಡಾಕ್ಟರ್ ಮೇಲೆ ಇಮೆನ್ ಫೈತ್ ಇದ್ದಾರೆ. ಆ ಮಾತಿನಿಂದ ಅವರ ಜೀವನ ಬರುತ್ತೆ, ಅವರು ಸಹಾಯ ಹೊರಟು ಬದುಕಿಬಿಡ್ತಾರೆ. ಸಾಯಲಿಲ್ಲ ಅಂತ ಮನಸ್ಸು ಅದನ್ನು ರಿಸೀವ್ ಮಾಡಿಬಿಟ್ರೆ ಮೆಂಟಲಿ ಹಿ ಬಿಕಮ್ ಕ್ಯೂರ್. ಮನಸ್ಸಿನಲ್ಲಿ ಕ್ಯೂರ್ ಆಯ್ತು ಅಂದ್ರೆ ಫಿಸಿಕಲಿ ಕ್ಯೂರ್ ಆಗುತ್ತೆ. ಹಾಗಾಗಿ ಸುಳ್ಳು ಹೇಳುವುದರಿಂದ ಒಬ್ಬ ಮನುಷ್ಯ ಬದುಕೋದು ಸಾಧ್ಯ ಇದ್ರೆ ಸುಳ್ಳು ಹೇಳುವುದು ಪುಣ್ಯವೋ ಸತ್ಯ. ಜ್ಯೋತಿಷ್ಯರ ಹತ್ರ ಜಾತಕ ನೋಡಿದ್ರೆ ಜಾತಕ ನೋಡಿ ಏನು ಬೇಗಿಲ್ಲ, ನಿಮ್ ಜಾತಕ ಸಿದ್ಧ ದೊಡ್ಡ ಯಾಕೆಂದ್ರೆ ಇದು ಯಾಕೆ ಏನು ಪ್ರಾಯಶ್ಚಿತ್ತ ಮಾಡಿದ್ರೆ ಏನು ಬದುಕೋ ಲಕ್ಷಣ ಇಲ್ಲ ಅಂತ ಹೇಳಿ ಹೇಳಿದ್ರೆ ಯಾರು ಬರ್ತಾರೆ ಆ ಜ್ಯೋತಿಷ್ಯ ಜಾತಕ ತೋರಿಸ್ಬೇಕು. ಆ ಪ್ರಶ್ನೆ ಎಲ್ಲ ತೋರಿಸಲು ಉದ್ದೇಶ ಏನು, ಜಾತಕದಲ್ಲಿ ದೋಷ ಇದ್ದರೆ ಕೂಡ ಆ ದೋಷವುಳ್ಳಂತಹ ವ್ಯಕ್ತಿಗೆ ಗಾಬರಿಗೊಳಿಸದೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ ಕಳಿಸಬೇಕು. ಇದು ಶಾಸ್ತ್ರಕಾರ್ಯಗಳು, ಒಬ್ಬ ಜ್ಯೋತಿಷಿ ಒಬ್ಬ ವೈದ್ಯ ಸುಳ್ಳು ಹೇಳುವ ಮೂಲಕ ಸತ್ಯವಂತನಾದ್ರು ಸತ್ಯ ಹೇಳುವ ಮೂಲಕ ಅಲ್ಲ, ಇದು ಮಹತ್ವದಂತಿದ್ದು ಸುಳ್ಳು ಹೇಳುವ ಮೂಲಕ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಪ್ರಾಮಾಣಿಕತೆ ಬರುತ್ತೆ. ಇದ್ದದಲ್ಲಿ ಇದ್ದ ಹೇಳುವುದಲ್ಲ ಕೇಳಿದ್ದು ಸತ್ಯಸ್ಯ ವಚನ ಸತ್ಯ ಜ್ಞಾನ ಪ್ರದೂಷಿಸಿಕರು. ಸತ್ಯ ಹೇಳುವುದು ಒಳ್ಳೇದು, ಆದರೆ ಸತ್ಯ ಹೇಳುವುದಂದ್ರೆ ಏನನ್ನು ಕೇಳುತ್ತೋ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಪ್ರಾಮಾಣಿಕತೆ ಅಂದ್ರೆ ನಾನು ಸತ್ಯಂ ಅಂದ್ರೆ ಏನಾಯ್ತೀಗ, ಸತ್ಯ ಅಂದ್ರೆ ನಿರ್ದುಷ್ಟ, ಆದಷ್ಟು ಸ್ಪಾಟ್ಲೆಸ್ ಲೈಫ್ ಅಂದ್ರೆ ನಿರ್ದುಷ್ಟವಾದ ಬದುಕನ್ನು ಬದುಕಬೇಕು, ತಪ್ಪುಗಳನ್ನು ಜೀವನದಲ್ಲಿ ಮಾಡದೇ ಇರಬೇಕು. ಅದಕ್ಕೋಸ್ಕರ ಎಂ ನಿಯಮ ಯಾರನ್ನ ಇನ್ನೊಬ್ಬರನ್ನಲ್ಲ ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಳ್ಳೋದು ಸತ್ಯ. ನಾನು ನಿರ್ದುಷ್ಟವಾದ ಶುದ್ಧವಾದ ಸ್ವಚ್ಛವಾದ ಜೀವನವನ್ನು ಬದುಕಬೇಕು, ಅದಕ್ಕೋಸ್ಕರ ನಾನು ನನ್ನನ್ನೇ ಯಮನ ನಿಯಮನ ನಿಯಂತ್ರಣ ಮಾಡಿಕೊಳ್ಬೇಕು. ಅದು ಅಂತ ಅದಕ್ಕೆ ಆ ರೀತಿ ತನ್ನನ್ನು ತಾನು ನಿಯಂತ್ರಿಸಿ ಸ್ವಚ್ಛವಾದ ಬದುಕನ್ನು ನಡೆಯುವ ನಡೆಗೆ ಸತ್ಯ ಅಂತ ಹೇಳಿ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಬದುಕಿನ ನಡೆಯೇ ಸತ್ಯ, ಮಾತು ಕೂಡ ಹಾಕು ಅದು ಒಂದು ನಡೆಯೇ ಸರಿ. ನಾವು ತಿಳಿದಂತಹ ಯಥಾರ್ಥವನ್ನು ಎಕ್ಸ್ಪ್ರೆಸ್ ಮಾಡುವ ಒಂದು ಕ್ರಿಯೆ ಅಂತೂ ಸತ್ಯ ಅಂತಂದ್ರೆ ಯಥಾರ್ಥವನ್ನು ಅರಿತು ಅದಕ್ಕೆ ಅನುಗುಣವಾಗಿ ನಮ್ಮನ್ನು ನಾವು ರೂಪಿಸಿಕೊಂಡ ನಮ್ಮ ಬದುಕಿನ ನಡೆ. ಅದರಿಂದ ಅದು ಸೆಲ್ಫ್ ಕಂಟ್ರೋಲ್ ಅಂಡ್ ಡಿಸಿಷನ್ ಟು ಲೀಡ್ ಎ ಪ್ಯೂರ್ ಲೈಫ್, ಶುದ್ಧವಾದ ಸ್ವಚ್ಛವಾದ ಜೀವನವನ್ನು ಬದುಕಬೇಕು ಅಂತ ಬಯಸಿ ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಂಡು ಬದುಕುವ ನಡೆ ಉಂಟಲ್ಲ ಅದು ಸತ್ಯ. ಆದರೆ ಅಂತಹ ಒಂದು ಎಲ್ಲವನ್ನೂ ನಿಯಂತ್ರಿಸುವ ಅತ್ಯಂತ ನಿರ್ದಿಷ್ಟವಾದ ಸತ್ಯ ಯಾವುದಾದ್ರೂ ನಿಜವಾದ ಸತ್ಯ ಅದು ಇದು ಸ್ವಚ್ಛವಾದ ನಡೆ ಅಂದ್ರೆ ಅದಕ್ಕೆ ಕೊಡೆಯೇ ತುಂಬಿರುತ್ತೆ. ಎಷ್ಟು ತೊಳೆದು ಹೋಗೋದು ಕೊಡೆ ಸ್ವಚ್ಛ ಸ್ವಚ್ಛ ಅಂತೇವೆ, ಮೈಗೆ ಸೋಪ್ ಹಾಕ್ತೀವಿ ಮರದಿಂದ ಬೆಳಗಾದ ಪುನಃ ಸೋಪ್ ಆಗುತ್ತೆ, ಇವತ್ತು ಹಾಕಿದ್ದು ನಾಳೆ ವಾಸಿಸುತ್ತೆ. ಹಾಗೆ ಮನಸ್ಸು ತೊಳಿತಾ ಇರುತ್ತವೆ, ತೊಳೆದ ಹಾಗೆ ಕೊಳೆ ಆಗ್ತಾ ಇರುತ್ತೆ. ಚಿತ್ತ ಮಾತ್ರ ಅವನು ಜ್ಞಾನಾನಂದ ಸ್ವರೂಪದ ಅವರ ದೇಹ ಮೈ ಮನಸ್ಸು ಎಲ್ಲವೂ ಸ್ವಚ್ಛ ದುಟ್ಟ, ಅದಕ್ಕೆ ದೋಷದ ಸ್ಪರ್ಶವಿದೆ. ಆದ್ರಿಂದಲೇ ಅವನು ತನ್ನನ್ನು ತಾನು ನಿಯಮನ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ, ಇಡೀ ಜಗತ್ತನ್ನು ನಿಯಮನ ಮಾಡಿಕೊಳ್ಳುತ್ತ. ಯಾವಾಗಲೂ ಇನ್ನೊಬ್ಬರನ್ನು ತಿದ್ದಬೇಕಾಗಿದ್ರೆ ನಾವು ಸ್ವಚ್ಛ ಇರಬೇಕು, ನಾವು ಸ್ವಚ್ಛ ಇದ್ರೆ ನಿರ್ದೋಷಿತ ಆಗಿದ್ರೆ ಇನ್ನೊಬ್ಬರ ದೋಷವನ್ನು ತಿದ್ದು ನಾವು ಅದೇ ದೋಷ ಮಾಡುವರಾಗಿದ್ದೇವೆ. ಈಗ ಮೇಷ್ಟು ಸಿಗರೆಟ್ ಸೇದು ಮೇಷ್ಟು ಮಕ್ಕಳಿಗೆ ನೋಡ್ರಿ ಸಿಗರೆಟ್ ಸೇರ್ಬಾರ್ದು, ಸಿಗರೆಟ್ ಸೇರಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಯಾಕೆ ಹೇಳ್ತಾರೆ ಮಕ್ಕಳು, ಮತ್ತೆ ನೀವ್ಯಾಕೆ ಸೇರ್ತೀರಿ ನಿಮ್ ಕ್ಯಾನ್ಸರ್ ಬರಲಿ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ಹೇಳಬೇಕಾಗಿದ್ರೆ ಇವನು ಅದನ್ನು ಎಕ್ಸಾಂಪಲ್ ಇವ್ ಮಾಡಿ ತೋರಿಸ್ಬೇಕಂತ. ಡಾಕ್ಟ್ರು ಸಿಗರೆಟ್ ಸೇರ್ತ ಪೇಷಂಟ್ ಗೆ ಪಥ್ಯ ನೀವು ಸಿಗರೆಟ್ ಸೇರ್ಬಾರ್ದಾಯ್ತಾ, ಮತ್ತೆ ನೀವೇ ನನಗೆ ನಿಮ್ಮ ಇಷ್ಟ ಆಗಲಿಲ್ಲ ಅದನ್ನು ಸೇರ್ಬೇಕು ನಿಮ್ಗೋಸ್ಕರ ಮತ್ತೆ ನಾಳೆ ಬರುತ್ತೆ, ಹಾಗಾದ್ರೆ ನೀವು ಬರಬೇಕು ಅಂತ ಆಸೆ ಉಂಟು ಏನು ಕಾಯಿಲೆ ನೀವ್ಯಾಕೆ ಸೇದು ನಿಮ್ ಕತ್ರ. ಅದರಿಂದ ಪೇಷಂಟ್ ಸಿಗರೆಟ್ ಸೇದಬಾರದು ಅಂತ ಹೇಳುವ ರೈಟು ಯಾವ ಡಾಕ್ಟರ್ ಇದೆ, ನಾನು ಸಿಗರೆಟ್ ಸೇದಿದ ಡಾಕ್ಟರ್ ಆಗಿದೆ, ನಾನೇ ಸಿಗರೆಟ್ ಸೇದಿದ ಡಾಕ್ಟರ್ ಪೇಷಂಟ್ ಗೆ ಸಿಗರೆಟ್ ಸೇದಿದ ಡಾಕ್ಟರ್ ಆಗಿದೆ. ಯಾರೋ ಮನೆಗೆ ಬಂದಾಗ ಸಾಲ ವಸೂಲಿಗೆ ಒಳಗೆ ಕೂತ್ಕೊಂಡ ಅಪ್ಪ ಮನೆಯಲ್ಲಿ ಅಪ್ಪ ಇಲ್ಲ ಅಂತ ಮಗನ ಹತ್ರ ಹೇಳಿ ಕಳಿಸ್ತಾರಲ್ಲ, ಅಪ್ಪನಿಗೆ ಮಗನ ಸತ್ಯ ಮಾತಾಡಿ ಕಲಿಬೇಕಪ್ಪ ಅಂತ ಹೇಳುವ ರೈತ ಇಲ್ಲ. ಯಾಕಂದ್ರೆ ಅಪ್ಪನೇ ಸುಳ್ಳು ಹೇಳುವ ಮಗನಿಗೆ ಸುಳ್ಳು ಹೇಳಬಾರ್ದಪ್ಪ ಸತ್ಯ ಮಾತಾಡಬೇಕು ಅಂತ ಮಗನಿಗೆ ಉದ್ಯೋಗಾದಿಗಳು ರೈತರು ಅಪ್ಪನಿಗೆ. ಹೀಗೆ ನಾವು ಏನನ್ನ ಮಾಡಬೇಕು ಅದು ಇನ್ನೊಬ್ಬರಿಗೆ ಎಕ್ಸಾಂಪಲ್ ಕೊಡುದು ಏನನ್ನ ಹೇಳದೆ ಹೋದಾಗ ಅಂದ್ರೆ ನಾವು ನಡೆಯಲ್ಲಿ ತಪ್ಪಿದ್ರೆ ಮಾತಿನಲ್ಲಿ ಸ್ವಚ್ಛವಾಗಿ ದೇವರು ಉಪಯೋಗ ಇಲ್ಲ. ಅದರಿಂದ ಮಾತಿನ ಸ್ವಚ್ಛತೆ ಅಲ್ಲ ಸತ್ಯ, ನಡೆಯ ಸ್ವಚ್ಛತೆ ಸತ್ಯ. ಭಗವಂತನಲ್ಲಿ ಅದು ನಿರಂತರ ಎಲ್ಲ ಮಾತು ಕೃತಿ ನಡೆ ಮನಸ್ಸು ಮೈ ಎಲ್ಲವೂ ಸ್ವಚ್ಛ. ಅದರಿಂದ ಸಂಪೂರ್ಣ ಸತ್ಯ ಸ್ವರೂಪ. ಅದರಿಂದ ಶುಭ ನಿಯಾಮಕ ಸತ್ಯಂ ನಿರ್ದೋಷ ನಿಯಾಮಕ ನಿರ್ದೋಷತ್ವಾದ ನಿಯಾಮಕತ್ವಾಚ ಸತ್ಯಂ ಪ್ರಚಾರ. ಆದ್ದರಿಂದ ಭಗವಂತನನ್ನ ಸತ್ಯ ಸತ್ಯ ಭಗವಂತನನ್ನು ಬಿಟ್ಟರೆ ಅತ್ಯಂತ ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಾಮಕವಾದ ತತ್ವ ಯಾವುದು ಲಕ್ಷ್ಮಣ. ಅದರಿಂದ ಅವಳು ಎರಡನೇ ಸತ್ಯ. ಉಳಿದದ್ದೆಲ್ಲ ಅಸತ್ಯ ಈ ಅರ್ಥದಲ್ಲಿ. ಅಂದ್ರೆ ಏನರ್ಥ ಅಸತ್ಯ ಅಂದ್ರೆ ಅಕಾರ ವಾಚ್ಯನಾದ ಭಗವಂತನಿಂದ ದತ್ತವಾದ ಸತ್ಯ, ಸ್ವತಂತ್ರ ಸತ್ಯ ಅಲ್ಲ. ಇದು ಸತ್ಯ ಹೌದು ಆದರೆ ಅಸತ್ಯ. ಯಾಕಂದ್ರೆ ಅಕಾರ ವಾಚ್ಯನಿಂದ ಬಂದ ಸತ್ಯ ಅವನು ಅವನು ಪೂರ್ಣ ಸ್ವತಂತ್ರ ಸತ್ಯ. ಭಗವಂತ ಜೀವ ಎಲ್ಲ ಜೀವಕೋಟೆಗಳಿಗಿಂತ ಮೀರ ಸತ್ಯ. ಆದ್ದರಿಂದ ಭಗವಂತನಿಗೆ ಅದು ಸಮೀಪದಲ್ಲಿ ಇರುವ ತತ್ವ. ಆದ್ದರಿಂದ ಅಲ್ಪಾಪಿ ಶ್ರೀಹಿ ಪ್ರಿಯತ್ವ ಅಂತು ಭೂಮಾ ಇದ್ದೇವ ಕಥ್ಯತೆ. ಒಂದು ಸಣ್ಣ ಹೆಂಟು ಕೊಟ್ಟು ಬಿಟ್ಟಿದ್ದಾರೆ ಆಚಾರ್ಯರು. ಭೂಮಾ ಅನ್ನುವ ಶಬ್ದಕ್ಕೆ ಅರ್ಥ ಬಂದ ಇವಾಗ ಲಕ್ಷ್ಮಿಯು ಭೂಮಾ ಅಂತಾರೆ. ಹಾಗೆ ಅವಳು ಭಗವಂತನ ದೃಷ್ಟಿಯಿಂದ ಅತ್ಯಲ್ಪಳು, ಆದರೆ ಜಗತ್ತಿನ ದೃಷ್ಟಿಯಲ್ಲಿ ಭೂಗಳು ಭಗವಂತನಿಗೆ ಬಹಳ ಪ್ರಿಯರು. ಆದ್ದರಿಂದ ಅವಳು ಭೂಮಾ. ಈ ಭೂಮಾ ಅನ್ನುವ ಶಬ್ದವನ್ನು ಲಕ್ಷ್ಮಿಯಲ್ಲಿ ಸಮನ್ವಯ ಮಾಡಿದ ಉದ್ದೇಶ ಈ ಎಲ್ಲವೂ ಸೈವಹಿ ಸತ್ಯಾದಯ ಸತ್ಯಾದಿ ಶಬ್ದಗಳನ್ನ ಲಕ್ಷ್ಮಿ ನಾರಾಯಣ ಇಬ್ಬರನ್ನೂ ಅನುಸಂಧಾನ ಮಾಡಬೇಕು ಅನ್ನುವಂಥದ್ದು ಸಣ್ಣ ಸೂಚನೆ. ಅದು ಬಾಯ್ಬಿಟ್ಟು ಒಳ್ಳೆಯ ಆಯ್ತು. ಸತ್ಯ ಅಂದ್ರೆ ಭಗವಂತ, ಸತ್ಯ ದ್ವೈವ ವಿಜಿಜ್ಞಾಸಿತವ್ಯಂ. ಸತ್ಯ ಅಂದ್ರೆ ಏನು ಅಂತ ಪೂರ್ತಿ ಅರ್ಥ ಆಗಬೇಕಾಗಿದ್ದರೆ ವಿಜ್ಞಾನ. ವಿಜ್ಞಾನ ದ್ವೈವ ವಿಜಿಜ್ಞಾಸಿತವ್ಯಂ. ವಿಜ್ಞಾನ ಅಂತಂದ್ರೆ ಯಾವುದು ಸತ್ಯ ಯಾವುದು ಅಲ್ಲ ಅನ್ನುವುದರ ವಿವೇಚನೆ, ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ರು. ತೊತ್ತು ಅದರ ಹಿಂದೆ ಇರತಕ್ಕಂಥದ್ದು ಡಿಸ್ಕ್ರಿಮಿನೇಷನ್. ಭಗವಂತ ಪೂರ್ಣ ಸತ್ಯ ಸ್ವರೂಪ. ಅಷ್ಟೇ ಅಲ್ಲ, ಸತ್ಯಾಸತ್ಯದ ವಿವೇಕ ಮಾಡತಕ್ಕಂಥ ವಿಜ್ಞಾನ ಸ್ವರೂಪನು ಭಗವಂತನೆ. ಯಾವುದು ಪೂರ್ಣ ಸತ್ಯ ಅಂತ ಸತ್ಯದ ಪೂರ್ಣ ಮುಖವನ್ನು ತಿಳಿದವನು ಮಾತ್ರವೇ ಇದು ಸತ್ಯ ಇದು ಸತ್ಯ ಅಂತ ವಿಶ್ಲೇಷಣೆ ಮಾಡಬಹುದು. ನಾವು ತಿಳಿದಿರತಕ್ಕಂಥದ್ದು ಗುರುಡ ಆನೆಯನ್ನು ಮುಟ್ಟಿ ತಿಳಿದ ಹಾಗೆ ಪ್ರಪಂಚದ ಯಾವುದೋ ಒಂದು ಮುಖ ಭಗವಂತನನ್ನು ಬಿಡ್ರಿ, ಪ್ರಪಂಚವನ್ನು ಕೂಡ ನಾವು ತಿಳಿದಿರುವುದು ಯಾವುದೋ ಒಂದು ಆಸ್ಪೆಕ್ಟಿನಿಂದ.